ದೇಶದ ಅಭಿವೃದ್ಧಿಯಲ್ಲಿ ಸಮಾನವಾಗಿ ಪಾಲ್ಗೊಳ್ಳುವ ಹಕ್ಕು ಹೆಣ್ಣು ಮಕ್ಕಳಿಗಿದೆ. ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುವುದು ಸಮಾಜದ ಕರ್ತವ್ಯ. ಆದ್ದರಿಂದ ಹೆಣ್ಣು ಮಗುವನ್ನ ಕಡ್ಡಾಯವಾಗಿ ಶಾಲೆಗೆ ಕಳುಹಿಸಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ. ಹೊಲ ಲವಣೆ ಹಾಕೊಂಡು ಬಿಸಿನೆಸ್ ಮಾಡ್ತಾರೆ. ನಿಮ್ದು ಸ್ವಂತ ಹೊಲ ಅಲ್ಲ? ಸ್ವಂತ 3 acres ಇದೆ ಸರ್. ಬೇರೆ ಸೈಡ್ ಮಗ್ಲು ಅಲ್ಲ ರೀ, ಲವಣಿ ಹಾಕೊಂಡು ಬೀಜೋತ್ಪಾದನೆ ಮಾಡ್ತಾರೆ ಸರ್. ಎಲ್ಲಾ ಬರೇ ಬೀಜೋತ್ಪಾದನೆ ತಮ್ದು? ಬೀಜೋತ್ಪಾದನೆ ಬಿಟ್ಟು ಬೇರೆ ಏನು ಬೆಳೆದಿಲ್ಲ ತಾವು? ಇಲ್ಲ ಇಲ್ಲ ಸರ್. ಬೀಜೋತ್ಪಾದನೆಗೆ ಯಾಕೆ ಬಂದ್ರಿ? ಬೀಜೋತ್ಪಾದನೆ ಅಂದ್ರ ನೀರು ಸಣ್ಣ ನೀರು ಸರ್, ನೀರ್ ಇದ್ದಿಲ್ಲ ಸರ್. 23rd ಬೋರ್ ನೀರ್ ಬಿದ್ದೈತ್ರಿ ಸರ್ ಈಗ. 23rd ಬೋರ್? ಹ್ಞೂನ್ರಿ ಸರ್. ಅಂದ್ರೆ ಬಿಟ್ಟೆ ನೀವು ಬೋರ್ ಹೊಡ್ಸುದು ಬಿಟ್ಟೆ ಎಲ್ಲ ಒಟ್ಟ ಇಲ್ರಿ? ಆಗ ದುಡಿಯಾದ್ರಿ, ಬೋರ್ ಹೊಡ್ಸದ್ರಿ. ದುಡ್ದದ ರೊಕ್ಕ ಬೋರಿಗೆ ಹಾಕಿಬಿಡುದು? ಬೋರ್ಗೆ ಹಾಕಿಬಿಡೋದ್ರಿ. ಈಗ 2 years ಆತ್ರಿ, ಈಗ ಹೋದ ವರ್ಷ ನೀರ್ ಬಿದ್ದೈತ್ರಿ ನಮ್ದು. ಈಗ ಆ ನೀರ್ ಬಿದ್ದಂತ ಸೈಡ್ ಅಂದ್ರೆ ಒಂದ್ 7-8 acres ಬೀಜೋತ್ಪಾದನೆ ಮಾಡ್ತೀವಿ ಸರ್ ನಾವು. ಹೇಗೆ ಬೀಜೋತ್ಪಾದನೆ ಅಂದ್ರೆ ಕಂಪನಿಯವರು ಕೊಡ್ತಾರೆ ತಮಗೆ, ತಾವು ಹೇಗೆ ಮಾರಾಟ ವ್ಯವಸ್ಥೆ ಆಯ್ತು, ಹೇಗೆ ಉತ್ಪಾದನೆ ಮಾಡ್ತಾ ಇದ್ರಿ, ಎಲ್ಲ ಕ್ರಾಸಿಂಗ್ ಗೀಸಿಂಗ್ ಮಾಡ್ಬೇಕಾಗತ್ತ ಬೀಜೋತ್ಪಾದನೆ ಅಂದ್ರೆ ಹೇಗ್ ಮಾಡ್ತಾ ಇದ್ರಿ ಸರ್? ಕಂಪನಿಯವ್ರೆಲ್ಲ ಬೀಜ ಕೊಡ್ತಾರೆ ಸರ್, ಅವ್ರ ಎಲ್ಲ ಗಂಡು ಹೆಣ್ಣು ಕೊಟ್ಟು ಗಂಡು ಹೆಣ್ಣು ಅವ್ರ ಕೊಡ್ತಾರೆ ಸರ್. ಅವ್ರ ಬಂದು ಪ್ಲಾಟ್ ವಿಸಿಟ್ ಮಾಡ್ತಾರೆ ಸರ್. ಹ್ಮ್. 35 ಕಲ್ಲಂಗಡಿ ಅವ್ರ 35 ಕ್ರಾಸಿಂಗ್ ಬರ್ತಾರ, 6 ಕ್ರಾಸಿಂಗ್ ಮಾಡ್ತೀವಿ ಸರ್ ಅಲ್ಲಿ. ಒಳ್ಳೆ 45 ಕಟ್ಟಿಂಗ್ ಆಗುತ್ತೆ ರೀ ಅದು. ಬೀಜ ಎಲ್ಲ ಮಿಷನ್ ಗೆ ಹಾಕ್ಬಿಡ್ತಾರೆ ಸರ್, ಎಲ್ಲ ಮಿಷನ್ ರೀ ಈಗ ಟ್ರಾಕ್ಟರ್ ಮಿಷನ್ ಗಳು ಬಂದ್ರೆ ಹಣ್ಣು ಹಾಕ್ಬಿಟ್ರೆ ಬೀಜ ಬೀಜ ತಳೆ ಕತ್ತ ಆಗ್ಬಿಡ್ತು ಸರ್ ಈಗ. ಅವ್ನ ನಾವು ಎಲ್ಲ ಒಣಿಸಿ ಕ್ಲೀನ್ ಮಾಡಿ ಕಂಪ್ನಿ ಕೊಡ್ತೀವಿ ಸರ್. ನಾವು ಕಂಪ್ನಿ ಕೊಟ್ರೆ ಅವ್ರು 3-4 ಪೇಮೆಂಟ್ ಕೊಡ್ತಾರೆ. ಕಲ್ಲಂಗಡಿ ಬೀಜ ನಿಮ್ದು ಹೇಗ್ ತಗೋತಾರೆ ಅವ್ರು? ಒಂದು ಕೆಜಿಗೆ ದೊಡ್ಡ ಬೀಜ ಆದ್ರೆ 1,000 rupees ತಕಂತಾರ್ರಿ. ಸಣ್ಣ ಬೀಜ ಆದ್ರೆ ಕರೆಕಾಯಿ ಸಣ್ಣ ಬೀಜ ರೀ, ಅವ್ನ 23-24 ತಕಂತಾರ. ಆ ವೆರೈಟಿ ಮೇಲೆ ರೇಟ್ ರೀ. ಎಷ್ಟು 1 acre ಕಲ್ಲಂಗಡಿ ಮಾಡಿದ್ರೆ ಎಷ್ಟು ಕೆಜಿ ಬೀಜ ಬರ್ತದ ನಿಮ್ಗೆ? ದೊಡ್ಡ ಬೀಜ ಆದ್ರೆ 1 quintal ಬರ್ತಾರೆ, ಸಣ್ಣ ಬೀಜ ಆದ್ರೆ 40-50 kg ಬರ್ತಾರೆ. ಅಂದ್ರೆ 70 days ಬಂದ್ಬಿಡ್ತದ ಬೀಜ? 75 days ಬಂದ್ಬಿಡ್ತಾರೆ. ಹೇಗೆ 1 acre ಕಲ್ಲಂಗಡಿ ನಿಮ್ಗೆ ಏನ್ ಅನ್ಸುತ್ತೆ? ಕಲ್ಲಂಗಡಿ 1 acre ಬೆಳೆದಕ್ಕೂ ಬೀಜೋತ್ಪಾದನೆ ಮಾಡೋದಕ್ಕೂ ಹೇಗೆ? ಕಲ್ಲಂಗಡಿನೇ ಬೀಜೋತ್ಪಾದನೆ ಮಾಡೋದು. ತಿನ್ಲಿಕ್ಕೆ ಕಲ್ಲಂಗಡಿ ಮಾರ್ತೀವಲ್ಲ ಮಾರ್ಕೆಟ್ ನಲ್ಲಿ ಹೋದ ಕಲ್ಲಂಗಡಿ, ಆ ಕಲ್ಲಂಗಡಿ ಹಾಕಿದ್ರೆ ಎಷ್ಟು ಬರ್ತಿತ್ತು 1 acre? ಈ ಬೀಜೋತ್ಪಾದನೆ ಮಾಡೋದ್ರಿಂದ ನಿಮ್ಗೆ ಎಷ್ಟು ಲಾಭ ಆಗ್ತಾ ಇದೆ ಹೆಚ್ಚಿಗೆ? ಈಗ ತಿನ್ನ ಕಲ್ಲಂಗಡಿನೇ ಹಾಕಲ್ಲ ಸರ್ ನಾವು, ಬರೇ ಏನಿರೋದು ಬರೇ ಅವನ ಹಾಕ್ತಾರೆ, ಬರೇ ಸೀಸನ್ ಹಾಕ್ತಾರೆ. ಒಟ್ಟ ಈ ತಿನ್ನ ಕಲ್ಲಂಗಡಿ ಎಲ್ಲಿ ಹಾಕಲ್ಲ ನಮ್ಮಲ್ಲಿ. ಎಲ್ಲ ಬೀಜೋತ್ಪಾದನೆ ನಿಮ್ದಲ್ಲಿ? ಬೀಜೋತ್ಪಾದನೆ ಸರ್. ತಾವು ಜೇನು ಸಾಕಾಣಿಕೆ ಮಾಡ್ಲಿಕ್ಕೆ ಎಷ್ಟು ವರ್ಷ ಆತ್ರಿ ಪಂಪಾಪತಿ ಅವ್ರೆ? 6-7 years ಆತ್ರಿ. ನಾವು ಕುರಿ ದನ ಕಾಯುವಾಗ ರೀ ಉತ್ತಿನಲ್ಲಿ ಅಲ್ಲೆಲ್ಲ ನೋಡಿ ಬಿಡಿಸಿ ತಿಂತಾ ಇದ್ವಿ ರೀ. ಅವಾಗ ಗಂಗಾವತಿ ಒಳಗ ಬದ್ರಿಂಗ ಸರ್ ಏನಕ್ಕೆ ತರಬೇತಿ ಕೊಟ್ರಿ. ಆ ತರಬೇತಿಗೆ ಹೋಗಿದ್ರಿ, ಅಲ್ಲಿ ಅವ್ರೆಲ್ಲ ಇಡಿಯೋದ ಕಲಿಸಿದ್ರಿ, ಅವ್ನ ಗೂಡು ಬಾಕ್ಸ್ ಗೀಕ್ಸ್ ಎಲ್ಲ ತೋರಿಸಿ ಕಲಿಸಿದ್ರ ರೀ. ಅದನ್ನ ಕಲ್ತಿದ್ದೆ ನೋಡಿ ನಾವು ಆ ಬಾಕ್ಸ್ ತರಿಸಿಂದ ತುಂಬಾ ಕಲ್ಕಂದ್ರಿ ಅದನ್ನೆಲ್ಲ. ಆಮೇಲೆ ಅದನ್ನಾಗ ವರ್ಷಕ್ಕೆ 100, 200 ಹಿಂಗಾಗ ಬಿಡಿಸ್ತಾ ಬಿಡಿಸ್ತಾ ಈಗ ಜೇನು ಕೃಷಿಕರ ಸಂಘ ಐತ್ರಿ, ಸಂಜೀವಿನ ಜೇನು ಕೃಷಿಕರ ಸಂಘ. ಆ ಸಂಘದೊಳಗಿದ್ದ ಬಾಕ್ಸ್ ತಗೊಂಡ್ರೆ ನಾವು ತುಂಬಿ ಅವ್ರಿಗೆ ಕೊಡ್ತೀವಿ. ನಮ್ಮ ಹೊಲದಲ್ಲಿ ಕೆಲಸ ಇಲ್ಲದಾಗ ಆ ಕೆಲಸ ರೀ ಜಾಸ್ತಿ ಇಲ್ಲಿ ಎಲ್ಲ. ಈ ಟೈಮ್ದಾಗ ಈ ಎಲ್ಲ ಕ್ರಾಸಿಂಗ್ ಸೀಟ್ಸ್ ಅದ ರೀ, ನಮಗೆ ಈ ಟೈಮ್ದಲ್ಲಿ ಹೋಗಲ್ರಿ ಜಾಸ್ತಿ ಟೈಮ್ ಈಗ ಅದನ್ನ ಮಾಡ್ತೀರಿ. ಜೇನು ಅಂದ್ರೆ ನೀವು ಜೇನು ತುಪ್ಪ ಮಾಡೋದಿಲ್ಲ, ಜೇನು ಗೂಡುಗಳನ್ನು ಮಾರ್ತೀರಿ? ಗೂಡುಗಳನ್ನು ಮಾಡ್ತೀವಿ ಸರ್. ನಾವು ಗೂಡುಗಳನ್ನು ಒಂದು ಗೂಡ ತಂದಿಟ್ರೆ ಎಷ್ಟು ಗೂಡು ಆಗ್ತಾವ ಅದರಲ್ಲಿ? ಒಂದು ಗೂಡು ತಂದಿಟ್ರಿ ವರ್ಷಕ್ಕೆ 6 ಗೂಡು ಆಗ್ತಾವ್ರಿ. ನಾವಂದ್ರೆ ಏಕ ಇಡಲ್ರಿ ಅವನ್ನ ತಂದು ಒಂದು 20-25 ದಿನಕ್ಕೆ ರೀ, ಬೇರೆ ಇಷ್ಟು ಗೂಡು ಬೇಕಂತ ಹೇಳಿರ್ತಾರ್ರಿ, ಅವ್ರಿಗೆ ಮುಡಿಸಿ ಬಿಡ್ತೀರಿ ನಾವು. ಬೇಕ ನಂಗೆ ಒಂದ್ 20 ಗೂಡು ಬೇಕಪ್ಪ ಅಂತ ಹೇಳಿದ್ರಿ, ನಾವ್ ಇಲ್ಲೆಲ್ಲ ಅಡ್ಡಾಡಿ ನೋಡ್ಕೊಂಡ್ರಿ, ಅವ್ ಅಷ್ಟು ಗೂಡು ಹಿಡಿದಿರ್ತೀರಿ, ಒಂದ್ 15 ಆದ್ಮೇಲೆ ಅವ್ರಿಗೆ ಮುಡಿಸಿ ಬಿಡ್ತೀರಿ. ಹೇಗೆ ಗೂಡು ಒಂದ್ ಗೂಡಿಗೆ ಅದು ನಿಮಗೆ ಎಷ್ಟಕ್ಕೆ ಮಾರಾಟ ಮಾಡ್ತೀರಿ? ನಾವು ಈ ಸಂಘದವ್ರಿಗೆ 1200 ರೂಪಾಯಿ ಒಂದ್ ಗೂಡು ಕೊಡ್ತೀರಿ ಸರ್. 1200 ರೂಪಾಯಿ ಒಂದ್ ಗೂಡು? ಹ್ಞೂ ಸರ್. ಅಂದ್ರೆ ಒಂದ್ ಗೂಡು ಅಂದ್ರೆ ಅದ್ರಲ್ಲಿ ಏನು ಒಂದೇ ಒಂದು ಕಾಲನಿ ಇರುತ್ತ? ಇಲ್ಲ ಸರ್, 5-6 ಕಾಲನಿ ಇರುತ್ತೆ ಸರ್. ಒಂದ್ ಗೂಡು ಈಗ ಅಡವಿಯಲ್ಲಿ ಏನಿರ್ತಾರೆ ಆ ಜೇನೆಲ್ಲ ಬಿಡಿಸಿ ಅದ್ರಾಗ ಇಟ್ಟಿರ್ತಾರೆ, ಎಷ್ಟು ಗೂಡು ಇರ್ತಾವ ಎಷ್ಟು ಇಲ್ಲ ಅವನ್ನೆಲ್ಲ ಒಂದು 15-20 ದಿನ ಇಟ್ಟರೆ ಮತ್ತೆ ಹೆಚ್ಚು ಕಟ್ಕೊಂತಾರ. 1-2 5-6 ಫ್ರೇಮ್ ಇದ್ದು ನೋಡಿ ಕೊಡ್ತಾರೆ, ರಾಗಿ ಗೂಡು ಸಮೇತ ಎಲ್ಲ ಉಪ್ಪು ಎಲ್ಲ ಸರಿ ಇದ್ದು ನೋಡಿ ಆಮೇಲೆ ಸಂಘದವ್ರಿಗೆ ಕೊಡ್ತಾರೆ. ಯಾಕೆ ತಾವು ಜೇನು ಉತ್ಪಾದನೆ ಯಾಕೆ ಮಾಡ್ತಲ್ಲ ಜೇನು ತುಪ್ಪ? ತುಪ್ಪ ಅಂದ್ರೆ ಇಲ್ಲಿ ನಮ್ ಕಡೆ ಬಯಲು ಸೀಮೆ ಆಗುತ್ತಲ್ರಿ, ಬಾಳ ದಿವಸಕ್ಕೆ ಬರ್ತಾರೆ. ನಮ್ಮಲ್ಲಿ ಬರೋದು 1-2 kg, 3 kg ಆತ್ರಿ ವರ್ಷಗಟ್ಟಲೆ ಡಬ್ಬಿ ಇಟ್ರಿ. ಅವು ಒಂದ್ ಗೂಡು ಇಟ್ರಿ, 6-5 ಗೂಡು ಮಾಡ್ಬೋದ್ರಿ ಡಿವೈಡ್ ಮಾಡಿದ್ರೆ. ನಾವ್ ಅವ್ನು ಡಿವೈಡ್ ಮಾಡಲ್ಲ, ನಾವ್ ಹಿಡಿದ ತಂದು ಒಂದ್ 20 ಅವ್ನ ಪೋಷಣೆ ಮಾಡ್ರಿ, ಒಳ್ಳೆ ಸಂಘದವ್ರಿಗೆ ಕೊಟ್ಬಿಟ್ರೆ ಅವ್ ಬೇರೆ ರೈತರಿಗೆ ಕೊಟ್ಬಿಡ್ತಾರ್ರಿ ಅವ್ರು. ಈ ರೀತಿ ತಾವು ಜೇನು ಗೂಡುಗಳನ್ನ ಮಾಡೋದ್ರಿಂದ ವರ್ಷಕ್ಕೆ ಆದಾಯ ಎಷ್ಟು ಪಡಿತಾ ಇದ್ದೀರಿ? ವರ್ಷಕ್ಕೆ 1 lakh ರೂಪಾಯಿ ಪಡ್ತೀವಿ ನೋಡ್ರಿ ನಾವು ಅದ್ರಲ್ಲಿದ್ದಾನೆ ಜೇನು ಗೂಡು ಮಾರೋದ್ರಿಂದ. ಒಂದ್ 1.5 lakh ರೂಪಾಯಿ ಪಡ್ತೀವಿ, 100-200 ಗೂಡು ಇಡ್ತೀರಿ. ಇದ ವರ್ಷ ಬಾಳ ಹಿಡಿದಿಲ್ರಿ, ಲಾಕ್ಡೌನ್ ಅಂದ್ರೆ ಎಲ್ಲಿ ಅಡ್ಡಾಡಕ್ ಹೋಗಿಲ್ರಿ, ಅವ್ನು ಹಿಡಿದಿಲ್ರಿ ಒಟ್ಟ. ಈಗ ಅಡಿ ಒಳಗ ಎಲ್ಲೋ ಒಂದ್ ಗೂಡು ಸಿಗತ್ತ ನಮಗೆ, ಅಡಿ ಒಳಗೆ ಎಲ್ಲೋ ಒಂದ್ ಗಿಡದಲ್ಲಿ ಒಂದು ಜೇನ್ ಇಟ್ಟಿರ್ತತ್ತ, ಅದನ್ನ ತಗೊಂಬಂದು ಬಾಕ್ಸಿಗೆ ಇಡ್ತೀರ ತಾವು? ಹ್ಞೂನ್ರಿ, ಗಿಡದಲ್ಲಿ ಇರಗಿಲ್ರಿ, ಎಲ್ಲಾರ ಬಾವಿ ಆಳ್ ಬಾವಿ ರೀ, ಕಲ್ಲು ಬಾವಿ ಪಡಕ್ರಿ, ಉತ್ತರಿ ರಾಕ್ಷಿ ಕಳ್ಳಿ ಅಂತೀವ್ರಿ ನಾವು, ಅದ್ರಾಗ ಇರ್ತಾವ್ರಿ ಅವು. ಅವನ್ನೆಲ್ಲ ಬಿಡಿಸಿ ಬಾಕ್ಸ್ ಒಯ್ತೀರಿ, ಬಾಕ್ಸ್ ಒಯ್ದು ಎಲ್ಲ ಬಿಡಿಸಿ ರಾಣಿಗೆ ಸೇಫ್ಟಿ ಬಿಡಿಸಿ ಅವ್ರ ಸಟ್ ಮಾಡ್ತೀರಿ. ಸಟ್ ಮಾಡಿ ಸಂಜೆ ಟೈಮ್ ತಂದು ನಮ್ಮ ಹೊಲದಲ್ಲಿ ಇಟ್ಕೊಂತೀವ್ರಿ ಅವನ್ನೆಲ್ಲ. ಅಂದ್ರೆ ನೀವು ಅವನ್ನ ಅಲ್ಲೇ ಬಾಕ್ಸ್ ಅಲ್ಲೇ ಅಲ್ಲೇ ಇಡಿಸಿ ಬಿಟ್ಟು ಬರ್ತೀರಿ ಅವನ್ನ? ಏ ಅಲ್ಲಿ ಬಿಟ್ಟು ಬರಲ್ರಿ, ಸಾಯಂಕಾಲ ತಗೊಂಡ್ ಬಿಡ್ತೀರಿ ನಮ್ಮೂರಿಗೆ. ಸಾಯಂಕಾಲ? ಹ್ಞೂನ್ರಿ, ತಂದು ನಮ್ಮೂರಲ್ಲಿ ಇಟ್ಕೊಂಡು ಮತ್ತೆ ಆಮೇಲೆ 15-20 ಆದ್ಮೇಲೆ ಸಂಘದವ್ರಿಗೆ ಕೊಡ್ತಾರೆ. ಒಂದಿದ್ದು ಎಷ್ಟು ಆಗತ್ತ ಅಂದಾಜಾಗಿ ನಿಮ್ಗೆ ಇದ್ರೊಳಗೆ ಒಂದಿದ್ದು ಎಷ್ಟು ಕಾಲನಿ ಆಗತ್ತದು? ಒಂದಿದ್ದು ವರ್ಷಗಟ್ಟಲೆ ಇಟ್ಕೊಂಡ್ರೆ 5-6 ಕಾಲೋನಿ ಮಾಡ್ಬೋದ್ರಿ ನಾವು. ಅಂದ್ರೆ ಆಗಿಂದಾಲೇ ಒಂದ್ 20 ದಿನದಾಗ ಕೊಟ್ಟ ಬಿಡ್ತೀವಿ ನಾವು. ಒಟ್ಟು ಬೇಕಂದ್ರೆ ಇಲ್ಲ ಇಷ್ಟು ಬಾಕ್ಸ್ ಬೇಕಪ್ಪ ಅಂದ್ರೆ ನಾವು ಹಿಡ್ಕೊಂಡ್ ಬಿಡ್ತೀವಿ ಹಳ್ಳಿಗೆ ಹೋಗಿ. ಅವ್ ಬಾಳ ದಿವಸ ಇಟ್ಕೊಳಲ್ರಿ ನಾವು, ತುಪ್ಪ ಆಗಮಟ್ಟ ವರ್ಷಗಟ್ಟಲೆ ಅವ್ನ ಹಿಡ್ಕೊಳಲ್ರಿ. ತಿಂಗಳ ಲಾಸ್ಟ್ ಒಂದ್ ತಿಂಗಳದಾಗ ಅವ್ರಿಗೆ ಮುಡಿಸಿ ಬಿಡ್ತೀವಿ 7-5. ಅಂದ್ರೆ ನೀವು ಈ ಒಂದು ತರಬೇತಿಯನ್ನ ಜೇನು ಸಾಕಾಣಿಕೆ ತರಬೇತಿಯನ್ನ ಪಡೆದ್ಮೇಲೆ ಈ ಒಂದು ಕೆಲಸಕ್ಕ ಉದ್ಯೋಗಕ್ಕ ಗಂಟು ಬಿದ್ದಿರ್ತಾವು? ಹ್ಞೂನ್ರಿ ಸರ್. ಒಂದು ವರ್ಷದಲ್ಲಿ ಜೇನು ಗೂಡುಗಳನ್ನ ಮಾರೋದ್ರಿಂದ 1 lakh ರೂಪಾಯಿ ಮೇಲೆ ನೀವು ಆದಾಯನ ಪಡಿತಾ ಇದ್ದೀರಿ? ಹ್ಞೂನ್ರಿ ಸರ್. ಹೇಗ ಅನಿಸ್ತದೆ ನಿಮ್ಗೆ ಇದೆಲ್ಲ ಕೆಲಸ ಹೇಳ್ರಿ? ಉದ್ಯೋಗ ಹಂಗ ಏಕ ಇರ್ತೀರಿ, ಖಾಲಿ ಪೀಲಿ ಕುಂದ್ರಂಗ ಇರ್ಗಲ್ರಿ. ಒಟ್ಟ ಒಟ್ಟು ಹೋಗಿ ಖಾಲಿ ಇಲ್ಲಪ್ಪ ಈ ಊರ ಅಡಿ ಆಗಿರ್ಬೋದು ಅನ್ನೋದು, ಆ ಊರ ಅಡಿಗೆ ಬೈಕ್ ತಗೊಂಡು 2 box ತಗೊಂಡ್ರೆ 2 box ಹಿಡ್ಕೊಂಡ್ ಬಂದ್ಬಿಡ್ತಾರೆ. ಗೂಡುಗಳು ಎಲ್ಲಿ ಸಿಗ್ತಾವ ನಿಮ್ಗೆ? ಸಿಗ್ತಾವ ಗೂಡುಗಳೇ, ಜೇನುಗಳೇ ಕಾಣಿಸೋದಿಲ್ಲ, ಕಣ್ಮರೆ ಆಗ್ತಾ ಇದ್ದಾವ ಜೇನುಗಳು? ಕಣ್ಮರೆ ಆಗ್ತಾ ಇದ್ದಾವಲ್ರಿ, ಅದನ್ನ ಹೇಳ್ತಾರೆ ಸುಡ್ಬಾಡ್ರಿ ಅವ್ನ ಏನ್ ಮಾಡ್ಬಾರ್ದ ಅಂತ. ನಾವ್ ಈ ಕುರಿಯರ್ ದಂದರ ಅಲ್ಲಿ ಮೆಸ್ತಾ ಇರ್ತಾರಲ್ರಿ, ಕೇಳ್ತಿರ್ತಾರೆ. ಇಲ್ಲಿ ಎಲ್ಲಾರ ಅವ್ರು ಹೇಳ್ತಿರ್ತಾರೆ ಹಿಂಗ ಈ ಸಿಂದಿಂದ ಅಲ್ಲಿ ಬಿಡಿಸಿದ್ವಿ ಇಲ್ಲಿ ಬಿಡಿಸಿದ್ವಿ ಅಂತಾರೆ. ನಾವು ಅಲ್ಲಿ ಎಲ್ಲಾರ ಹುಳಗಿಳ ಇತ್ತ ಪತ್ತೆ ಮಾಡಿ ಅಲ್ಲಿ ಗೂಡು ಬಿಡಿಸ್ಕೊಂಡ್ಬಿಡ್ತಾರೆ ಸುಡ್ಬಾಡ್ರಿ ಅಂತ ಹೇಳ್ತಾರೆ ನಾವು. ಅಂದ್ರೆ ಈಗ ಜೇನ್ ಇಟ್ಟಿರ್ತದ ಭಯಂಕರ ದೊಡ್ಡದಾಗಿರ್ತದ, ಜೇನ್ ತುಪ್ಪ ಆಗಿರ್ತದ ಭಯಂಕರ ದೊಡ್ಡ ಗೂಡು ಇರುತ್ತೆ, ಅದನ್ನು ಬಿಡಿಸ್ಕೊಂಡ್ಬಿಡ್ತಿರತ್ತೆ? ಅದನ್ನ ಬಿಡಿಸ್ಕೊಂಡ್ಬಿಡ್ತಾರೆ. ಆ ತುಪ್ಪ ಸಪರೇಟ್ ತಕೊಂಡು ಯಾರು ಕೇಳಿದ್ರೆ ಕೊಡ್ತೀರಿ, ಇಲ್ಲಿ 500 ರೂಪಾಯಿ ಕೆಜಿ ರೀ ಕೊಡ್ತೀರಿ? ಹ್ಞೂನ್ರಿ. ಜೇನು ಅಂತೇಳಿ ಹೈಬ್ರಿಡ್ ದೊಡ್ಡ ದೊಡ್ಡ ತೆಂಗಿನ ಗಿಡದಲ್ಲಿ ಇಟ್ಟಿರ್ತಾವೆ, ದೊಡ್ಡ ದೊಡ್ಡ ಗಿಡಗಳಲ್ಲಿ ಎತ್ತರಕ್ಕೆ ಇಟ್ಟಿರ್ತಾವ್ರ, ಅದನ್ನು ತಗೋತಿರ್ತಾವ? ಅದನ್ನ ಬಿಡಿಸಲ್ರಿ, ಎಲ್ಲಾರ ಕಿರಿಕಿರಿ ಕೊಡತ್ ನಮ್ಗೆ ಕಡಿಯೋದ ಪಡೆಯೋದ ಮನುಷ್ಯರ್ ಏನ ಮಾಡಿದ್ರೆ ಸಾಯಂಕಾಲ ಟೈಮ್ ಒಗ್ಗಿ ಮಾಡಿ ಓಡಿಸ್ತಾರೆ, ಸುಡಂಗಿಲ್ರಿ ಒಟ್ಟ ಅವನ್ನ. ಇಲ್ಲ ಹಂಗ ತಟ್ಟೆ ಉಟ್ಟು ಕಟ್ ಮಾಡಿ ಓಡಿಸಿ ಬಿಡ್ತಾರೆ. ಓಡಿಸ್ತೀರ ಅಷ್ಟೇ? ಒಟ್ಟು ಸಾಯಂಕಾಲ ರೀ. ಅಂದ್ರೆ ಆ ಜೇನುಗಳನ್ನ ಸಾಕಾಣಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಅದನ್ನ? ಇಲ್ರಿ, ಸಾಕಾಣಿಕೆ ಮಾಡಲ್ರಿ. ಸಾಕಾಣಿಕೆ ಮಾಡುವಂತ ಜೇನುಗಳು ಯಾವ್ಯಾವ? ಈಗ ಮುಜೆಂಟ್ ಒಂದು ಈ ವರ್ಷ ಒಂದ್ 25 ಗೂಡು ಮಾಡಿವ್ರಿ ಅವನ. ಮುಜೆಂಟ್ ಸಣ್ಣ ಜನ ದ್ವಮರಿ ಜನ ಸಣ್ಣದ್ರಿ ಅದ. ಅವು ಒಂದು ಇವು ಒಂದ್ 25 ಅದ ನೋಡ್ರಿ. ಹಂಗ ಈಗ ಬೇಕಂದ್ರೆ ಯಾರಿಗಾರ ಕೊಟ್ಟು ಬಿಡ್ತಾರೆ ಅವನ. ಅಂದ್ರೆ ಹುಳು ಸಣ್ಣ ಹುಳು ಇರತ್ತೆ, ಜವಾರಿ ಜೇನುತುಪ್ಪ ಟೈಪ್. ಸಣ್ಣದ್ರಿ ಮುಜೆಂಟಿ ಅಂತಾರ ಅದಕ್ಕ. ಅದನ್ನ ಈ ವರ್ಷ ಇಡಕತ್ತೀರಿ ನೋಡ್ರಿ. ಈಗ ಒಂದ್ 25 ಗೂಡು ಕೊಟ್ಟಿವ್ರಿ. ಪಂಪಾಪತಿ ಅವ್ರೆ, ಶಾಲೆ ಎಲ್ಲಿ ತನಕ ಓದಿರ್ತಾವು? 10ನೇ ತರಗತಿ ಮಟ್ಟ ಓದಿ ಸರ್. 10ನೇ ತರಗತಿ ನೀವು ಓದು, ಒಕ್ಕಲ್ತನಕ್ ನಿಂತ್ರಿ? ಹ್ಞೂ ಸರ್. ಮೊದಲಿಂದ ನಿಮ್ಮ ಮನೆತನದ ಉದ್ಯೋಗ ಒಕ್ಕಲ್ತನ? ಒಕ್ಕಲ್ತನ ಸರ್. ಹೇಗೆ ನಿಮ್ಮ ಭಾಗದಲ್ಲಿ ಜೇನು ಸಾಕಾಣಿಕೆ ಬಹಳಷ್ಟು ಜನ ಮಾಡ್ತಾ ಇದಾರ? ಈಗ ಬಹಳ ಜನ ಮಾಡಕತ್ತಾರ ಸರ್. ಜೇನುತುಪ್ಪ ಮಾಡಿ ಮಾರುವಂತ ಜನ ಜಾಸ್ತಿ ಆಗಿದಾರೆ. ಗೂಡ ಕೊಡಾರ ಜಾಸ್ತಿ ಅದಾರೆ, ಹಿಡಿದು ಕೊಡಾರ ಜಾಸ್ತಿ ಆಗ್ಯಾರ ಸರ್. ಈಗ ಬೇರೆ ಕಡೆಯಿಂದ ಎಲ್ಲ ನಿಮ್ಗೆ ಡಿಮಾಂಡ್ ಬರುತ್ತೆ. ಈಗ ಒಂದು ಜಿಲ್ಲೆ ಮತ್ತೊಂದು ಜಿಲ್ಲೆಗೆ ಡಿಮಾಂಡ್ ಬರತ್ತೆ ನಿಮ್ಗೆ. ಈಗ ರಾಯಚೂರು ಜಿಲ್ಲೆಯಿಂದ ಯಾರೋ ಒಬ್ರು ಫೋನ್ ಮಾಡಿ ನಮ್ಗೊಂದು 20 ಗೂಡು ಬೇಕಾಗ್ಯಾವ ಅಂತ ಹೇಳ್ತಾರೆ. ಕಳಿಸಿ ಕೊಡ್ತೀರಾ ನೀವು? ಕೊಟ್ಟು ಬರ್ತೀವಿ ಸರ್, ಅವ್ರು ಬೇಕಂದ್ರೆ. ಅಂದ್ರೆ ನೀವು ಒಂದ್ ಅದಕ್ಕೆ ಹೇಗೆ ಒಯ್ಯುದಾದ್ರೆ ಹುಳುಗಳು ಡಿಸ್ಟರ್ಬ್ ಆಗಿಬಿಡುತ್ತಲ್ಲ ಮತ್ತೆ? ಇಲ್ಲ, ಸಾಯಂಕಾಲ ಒಯ್ದು ಮುಡಿಸಿ ಬರೋದ್ರಿ. ಅವ್ರು ಯಾರು ಬೇಕಂತಾರೆ ಅವರು ನಮ್ಮ ಸಂಘದ ಹೇಳಿದ್ರಿ. ಆ ಸಂಘದವ್ರು ನಮ್ಗೆ ಹೇಳ್ತಾರೆ ಇಂತ ನೀವು ಕೊಟ್ಟು ಬರೋಕ್ ನೋಡಪ್ಪ ಇಷ್ಟು ಗೂಡು ಅಂತಂದು ಹೇಳಿದ್ರೆ. ಅವ್ರು 4,000 ರೂಪಾಯಿ ಒಂದು ಗೂಡ್ರಿ. ಅವ್ರು ವೆಹಿಕಲ್ ನಾಗ ಹಾಕೊಂಡ್ ಖರ್ಚು ಬೇರೆ ಕೊಡ್ಬೇಕ್ರಿ. ಅವ್ರು ವೆಹಿಕಲ್ ಖರ್ಚು ಬೇರೆ, ನಿಮ್ಗೆ ಗೂಡಿಗೆ ರೊಕ್ಕ ಬೇರೆ? ಬೇರೆ ರೀ. ಆ ಸಂಘ ಕೊಡೋದ್ರೆ ಸಂಘದಾಗಿದ್ದ ನಮ್ಗೆ ಉಳಿದ ರೊಕ್ಕ ನಮ್ಗೆ ಕೊಡ್ತಾರೆ. ಸಂಘದವ್ರು ಕೊಟ್ಟಿರ್ತಾರೆ. ಬಾಕ್ಸ್ ಸಂಘದವ್ರು ಕೊಟ್ಟಿರ್ತಾರೆ. ಹ್ಞೂ ಸರ್. ಅಂದ್ರೆ ಈಗ ಜೇನುಗೂಡು ಬೇಕಂತಂದ್ರೆ ನಿಮ್ಮ ಪಂಪಾಪತಿ ಅವರನ್ನ ನಾವು ಸಂಪರ್ಕ ಮಾಡಿದ್ರೆ ಸಿಗ್ತಾವ ಜೇನುಗೂಡುಗಳು? ಸಿಗ್ತಾವ ಸರ್. ನೋಡ್ರಿ ಪಂಪಾಪತಿ ಅವರೇ, ಮತ್ತೆ ಜೇನು ಗೂಡುಗಳನ್ನ ಮಾರಾಟ ಮಾಡೋದಲ್ಲದೆ ಬೀಜೋತ್ಪಾದನೆ ಮಾಡ್ತಾ ಇದ್ದೀರಿ, ಕಲ್ಲಂಗಡಿ ಬೀಜೋತ್ಪಾದನೆ, ಸೌತೆನು ಮಾಡ್ತಾ ಇದ್ದೀರಾ? ಹೀರೆಕಾಯಿ ಸೌತೆ? ಹೀರೆಕಾಯಿ ಸೌತೆನು ಮಾಡ್ತಾರೆ ಸರ್. ಮತ್ತೆ ಮೆಣಸಿನ್ಕಾಯಿ? ಮೆಣಸಿನ್ಕಾಯಿನು ಮಾಡ್ತಾರೆ. ಅದನ್ನು ಮಾಡ್ತೀರಿ? ಹ್ಞೂ ಸರ್. ಒಟ್ಟು 3 ಎಕರೆದಲ್ಲಿ ಆದಾಯ ಎಷ್ಟು ಗಳಿಸ್ತಾ ಇದ್ದೀರಿ ಬೀಜೋತ್ಪಾದನೆಯಿಂದ ಒಂದು ವರ್ಷಕ್ಕೆ? ಅದು ಏನ್ರಿ ಹಂಗ ಒಮ್ಮೆ ಲಾಭ ಆದ್ರೆ ಆ ಲಾಭ ಆಗ್ಬಿಡ್ತಾರೆ, ಒಮ್ಮೆ ಇಲ್ಲವ್ರ ಗಂಟೆ ಗಂಟೆ ಆಗ್ಬಿಡ್ತಾರೆ. ಅದು ಒಟ್ಟ ಅದನ್ನ ಎಷ್ಟು ಕಟ್ಟಂಗ ಇಲ್ರಿ. ನುಕ್ಸಾನ ಅಂತೂ ಆಗದಲ್ಲ? ನುಕ್ಸಾನ ಇಲ್ರಿ. ನುಕ್ಸಾನ ಇಲ್ಲ, ನುಕ್ಸಾನ ಇಲ್ರಿ. ಒಂದು 2-3 ಲಕ್ಷ ಉಳಿತಾರೆ, ಒಂದೊಂದು ವರ್ಷ ಉಳಿದ್ರ ಗಂಟೆ ಗಂಟೆ ಆಗ್ತಾರೆ. ಹಂಗ ಒಳ್ಳೆ ಬಂಪರ್ ಲಾಭ ಅಂತಂದ್ರೆ ಎಷ್ಟು ಬಂದ್ರೆ ನಿಮ್ಗೆ ಒಂದ್ ವರ್ಷದಲ್ಲಿ ಬಂಪರ್ ಲಾಭ ಅಂದ್ರೆ ಎಷ್ಟಾಗಿದೆ? ಬಂಪರ್ ಲಾಭ ಅಂದ್ರೆ ಈ ವರ್ಷ ಒಂದು 3 ಲಕ್ಷ ಉಳಿದೈತಿ ಸರ್. 3 ಲಕ್ಷ ಖರ್ಚಾಗದೆ ಎಲ್ಲ ಉಳಿತು? ಎಲ್ಲ ತಗೊಂಡ್ 3 ಲಕ್ಷ ಉಳಿದೈತ್ರಿ. 3 ಎಕರೆದಲ್ಲಿ? 3 ಎಕರೆದಲ್ಲಿ. ಅಂದ್ರೆ ಅದು ಬೀಜೋತ್ಪಾದನೆ ಅಂದ್ರೆ ವರ್ಷ ಒಂದ್ ವರ್ಷಗಂಟ್ಲೆ ಕೆಲಸ ಏನಲ್ಲ ಅದು? ಏ ಅಲ್ರಿ, 3 ತಿಂಗಳ ಕೆಲಸ ರೀ. 3 ತಿಂಗಳ ಕೆಲಸ, 3 ಲಕ್ಷ ರೂಪಾಯಿ ಉಳಿತು 3 ಎಕರೆದಲ್ಲಿ. ಹ್ಞೂ ಸರ್. ಹೇಗೆ ಮತ್ತೆ ನಿಮ್ ಕಡೆ ಬೀಜೋತ್ಪಾದನೆ ಬಹಳಷ್ಟು ಜನ ರೈತರು ಮಾಡ್ತಾ ಇದ್ದಾರೆ ನಿಮ್ಮಾಗೆ? ನಮ್ಮಾಗಿ ಎಲ್ಲ 100ಕ್ಕೆ 100 ಎಲ್ಲ ಬೀಜೋತ್ಪಾದನೆ ಸರ್. ನಮ್ಮಲ್ಲಿ ಇರೋದ್ರಿ ಎಲ್ಲ ಬೀಜೋತ್ಪಾದನೆ. ಬೀಜೋತ್ಪಾದನೆ ಮಾಡೋದ್ರಿ. ಹೇಗೆ ಮನೆಯಲ್ಲಿ ಎಲ್ಲರೂ ಕೆಲಸ, ನಿಮ್ದು ಕೆಲಸ ನೀವೇ ಮಾಡ್ಕೋತೀರಿ, ಕ್ರಾಶಿಂಗ್ ಮಾಡೋದು ಅದ್ರದ್ದೆಲ್ಲ? ಎಲ್ಲ ನಾವ ಮಾಡ್ಕೊಂತ ಸರ್, ಮನ್ಯಾಗ ಮಾಡ್ಕೊಂತಾರೆ. ಇಲ್ರಿ ಸರ್. ನೀರಿನ ಅನುಕೂಲತೆ ಬೇಸಿಗೆಯಲ್ಲಿ ಮಾಡ್ತಾರೆ. ಯಾವ ಸೀಸನ್ ಅಲ್ಲಿ ಬೀಜೋತ್ಪಾದ ನಿಮ್ದು? ಸೀಸನ್ ಈಗ ಕಲ್ಲಂಗಡಿ ಬೀಜ ತೆಗ್ದಿರಿ. ಈಗ ಉಗಾದಿ ಟೈಮ್, ಉಗಾದಿ ಪಾಡ್ಯ ಕೊಡ್ತಾರೆ ಫಸ್ಟ್. ಈಗ ಬೀಜ ತೆಗ್ದ್ರಿ, ಈಗ ನಡಕ ಈ 3 ತಿಂಗಳು ಯಾಕೆ ಕೊಡ್ತಾರ ಸಜ್ಜಿ ಬಿತ್ತಿ ಅಂತಾರೆ. ಅವಕ್ಕ ಆ ಕಲ್ಲಂಗಡಿ ತೆಗ್ದಕ್ರಿ, ಈ ಬ್ಯಾರೆ ಬೆಳೆದು ಬ್ಯಾರೆ ಬೆಳೆಯಿರ್ತಾರೆ. ಆ ಕಲ್ಲಂಗಡಿ ತೆಗ್ ಮತ್ತೆ ಹೊಳ್ಳಿ 10ನೇ ತಿಂಗಳದಾಗ ಒಂದು ಕೊಡ್ತಾರೆ. ಹೊಳ್ಳಿ ಮತ್ತೆ ಕಲ್ಲಂಗಡಿ ಕೊಡ್ತಾರೆ. ಅವಾಗ ಮತ್ತೆ ಆ ಸಜ್ಜಿ ತೆಗ್ದ್ರಿ, ಅವಾಗ ಮತ್ತೆ ಕಲ್ಲಂಗಡಿ ಹಾಕ್ತಾರೆ. ಅವಲ್ಕ ಕಲ್ಲಂಗಡಿ ಕುಂಬಳ. ಯಾವ ಕಂಪನಿ ತಮಗೆ ಪೇಮೆಂಟ್ ಅದು ಹೆಂಗ್ ಮಾಡ್ತಾರೆ? ಒಮ್ಮೆಮ್ಮೆ ಫೇಲ್ ಅಂತ ಹೇಳ್ತಾರೆ, ಬೀಜ ಸರಿಯಾಗಿಲ್ಲ ಅಂತಿರ್ತಾರೆ, ಯಾವಾಗಾರ ಆತರ ಆದದ್ದು? ನಮ್ ನೆನ್ಪಿಲ್ಲಿ ಆಗಿಲ್ರಿ, ಆತರ ಒಮ್ಮೆ ಆಗಿಲ್ರಿ. ನಾವು ಒಂದ್ 10-20 ಕಂಪ್ನಿಯಲ್ಲಿ ಮಾಡಿದ್ದೀರಿ, ಯಾರು ಹಂಗ ಮಾಡಿಲ್ರಿ. ನಮ್ ಕೈಯಾಗಿರ್ತಾರೆ, ನಾವ್ ಚೆನ್ನಾಗಿ ಮಾಡಿದ್ರೆ ಯಾವ್ದು ಏನು ಫೇಲ್ ಆಗಲ್ಲ, ಏನಾಗಲ್ರಿ. ಏನಾಗಕ್ಕೆ ಎಣ್ಣೆ ಪಣ್ಣೆ ಹೊಡಿತಾ ಇರ್ತಾರೆ ಏನಾದ್ರು ಬಂದ್ರೆ ರೋಗದು? ರೋಗ ಈಗ ಬಂದ್ರೆ ಎಣ್ಣೆ ಹೊಡ್ಕಂತಾರೆ. ಅವಕ್ಕೆಲ್ಲ ಅವ್ರು ಸುಪ್ರೇಜರ್ ಇರ್ತಾರೆ, ಬಂದು ಅವ್ರೆಲ್ಲ ಹೇಳ್ತಾರೆ ಇಂಥದ್ ಹೊಡಿಬೇಕಂತಂದು ಹೇಳ್ತಾರೆ. ಅವ್ನ ತಂದು ಹೊಡ್ಕಂತೀವ್ರಿ ನಾವು. ಮತ್ತೆ ಈಗ ಬೇರೆ ಹೊಲ ಮಾಡ್ಕೊಂಡಿವ್ ಅಂತಂದ್ರಲ್ಲ, ಲಾವಣಿ ಅಥವಾ ಈಗ ಲೀಸ್ ಮಾಡ್ಕೊಂಡಿವ್ ಅಂತಲ್ಲ, ಅಲ್ಲೆಲ್ಲ ಏನ್ ಬೆಳೀತಾ ಇದ್ರಿ? ಅಲ್ಲಿ ಕುಂಬಳ ರೀ. ಒಟ್ಟು ಒಂದ್ ತಪ್ಸಿ ಒಂದ್ ಹೊಲ ಕಾಯಮ ಹೊಲಕ್ ಹಾಕಲ್ರಿ. ಮತ್ತೆ ಮೊದ್ಲು ಹೊಲದಾಗ ಒಂದ್ ಹಾಕ್ತಾರ, ಈ ಕಡೆ ಹೊಲದಾಗ ಒಂದ್. ಅಂದ್ರೆ ವರ್ಷ ವರ್ಷ ಬದಲಾವಣೆ ಮಾಡ್ತಾ ಇರ್ತಾರೆ ಭೂಮಿಯನ್ನ? ಬದಲಾವಣೆ ಮಾಡ್ಬೇಕ್ರಿ. ಹಂಗ ಒಟ್ಟು ಅದ ಹೊಲಕ್ ಹಾಕಂಗಿಲ್ರಿ? ಹಾಕದಲ್ಲ ಇಲ್ರಿ. ಬೇರೆ ಬೆಳೆ ಬೆಳೆದಕ್ಕೂ ನೋಡ್ರಿ, ಈಗ ದಾಳಿಂಬೆ ಆಯ್ತು, ಪಪ್ಪಾಯ, ಬೇರೆ ಬೇರೆ ಬೆಳೆ ಬೆಳೀತಾರೆ, ಮೆಕ್ಕೆಜೋಳ ಹಾಕ್ತಾರೆ, ಶೇಂಗಾ ಹಾಕ್ತಾರೆ, ಅಂತ ಬೆಳೆ ಬೆಳೆದಕ್ಕೂ ಬೀಜೋತ್ಪಾದನೆ ಮಾಡೋದಕ್ಕೂ ಏನ್ ಅನ್ಸುತ್ತೆ ನಿಮ್ಗೆ? ಈ ಬೀಜೋತ್ಪಾದನೆ ಮಾಡೋದು ಇದ್ರಿ ಒಳ್ಳೆ ಲಾಭ, ಒಳ್ಳೆ ಲಾಭ ರೀ. ವರ್ಷ 3 ವರ್ಷ 4 ವರ್ಷ ಕಾಯ್ಬೇಕ್ರಿ. 3-4 ತಿಂಗಳ ಲಾಟ್ರಿ ಇದೆ, ಬಂದ್ಬಿಡ್ತಾರೆ. ಬಂದ್ಬಿಡ್ತಾರೆ. ಅಂತ ಏನು ಪರಿಶ್ರಮ ಇಲ್ಲ, ಕ್ರಾಶಿಂಗ್ ಮಾಡ್ಬೇಕಾಗತ್ತೆ ಅಷ್ಟೇ. ಕ್ರಾಶಿಂಗ್ ಮಾಡೋದು ಒಂದ್ ವಾರ ಅಷ್ಟೇ ರೀ. ಒಂದ್ ವಾರ ನಾವು ಬೇಸಿ ಶ್ರಮ ಹಾಕಿ ದುಡಿದ್ರೆ ದುಡ್ಡು ತಾನಾಗೆ ಬಂದ್ಬಿಡ್ತಾರೆ. ಕ್ರಾಶಿಂಗ್ ಎಲ್ಲಾ ಬೆಳೆಗಳಲ್ಲಿ ಮಾಡ್ತೀರ ನೀವು? ಎಲ್ಲ ಬೆಳೆಯಲ್ಲಿ ಮಾಡ್ತೀರಿ ನಾವು. ಕುಂಬಳ, ಮೆಣಸಿನಕಾಯಿ ಮತ್ತು ಸೌತೆ, ಹೀರೆಕಾಯಿ, ಕಲ್ಲಂಗಡಿ, ಸುಪ್ರೇಕಾಯಿ, ಕಲ್ಲಂಗಡಿ, ಎಲ್ಲಾ ತರಕಾರಿ ಕಾಯಿಗಳು ಬೆಳೆಗಳಲ್ಲಿ ತಾವು ಬೀಜೋತ್ಪಾದನೆ ತಮ್ದು. ಹ್ಞೂ ಸರ್. ಮುಂದೆ ಏನ್ ಪ್ಲಾನ್ ಅದರಿ ಪಂಪಾಪತಿ ಅವ್ರು, ಇನ್ನೂ ಏನ್ ಮಾಡ್ಬೇಕಂತ ವಿಚಾರ? ವಿಚಾರ ಏನಿಲ್ರಿ, ಈಗ ಇರ್ತಕ್ಕಂತ ಮುಜಕ್ಕಿ ಜೇನೋದಿಂದ ಈ ಸೀಡ್ಸ್ ಅವ ಮಾಡಿರ್ಬೇಕ್ರಿ. ಹ್ಮ್, ಅಂತ ಮಾಡ್ಬೇಕನ್ನೋ ಪ್ಲಾನ್ ಐತ್ರಿ. ಸಿ ಎಂ ಎಸ್ ಜಿ ಎಂ ಎಸ್ ಅಂತ ಚಿಲ್ಲಿ ಕೊಡಕತ್ತೀ, ಅದ್ರ ಬಾಕ್ಸ್ ಇಟ್ಟು ನೋಡಿ ಟ್ರೈ ಮಾಡ್ಬೇಕನ್ನೋದು ಐತ್ರಿ ಈ ವರ್ಷ. ಅಲ್ಲ ಮತ್ತೆ ಕ್ರಾಸಿಂಗ್ ಆಗ್ಯಾಕ ತಾವು ಯಾಕೆ ಅಲ್ಲಿ ಜೇನು ಪೆಟ್ಟಿಗೆಗಳನ್ನ ಇಡುದಿಲ್ಲ ಹೊಲದಲ್ಲಿ, ತಾವು ಇಡಬಹುದಲ್ಲ? ಏ ಇದು ಈಗ ಇವು ಇಡ್ತಲ್ರಿ ಬಾಕ್ಸ್ ಇರ್ತಾರ ಅಂದ್ರೆ ಇವಕ್ಕ ಪೌಡರ್ ಕೊಡ್ಲೇಬೇಕ್ರಿ. ಹ್ಮ್, ಈಗ ಇವು ಸಿ ಎಂ ಎಸ್ ಜಿ ಎಂ ಎಸ್ ಅಂದ್ರೆ ಹೂವಿಲಿಂದ ಹೂ ಕೊಡೋದ್ರಿ ಅದು. ಹ್ಮ್, ಅದಕ್ಕೆ ಇಟ್ಟು ನೋಡಿ ಪ್ರಯೋಗ ಮಾಡ್ಬೇಕನ್ನೋದು ಐತ್ರಿ ಈ ವರ್ಷ ರೀ. ಮಾಡ್ಬೇಕಂತದ ವಿಚಾರ. ಹ್ಞೂ ಸರ್. ಹ್ಮ್, ಒಳ್ಳೇದಾಗ್ಲಿ ಪಂಪಾಪತಿ ಅವರೇ, ಇದುವರೆಗೆ ನಿಮ್ಮ ವಿಚಾರವನ್ನ ಹಂಚ್ಕೊಂಡಿದ್ದೀರಿ. ಎಸ್ ಎಸ್ ಎಲ್ ಸಿ ತನ ಓದ್ಬಿಟ್ಟು ವರ್ಷಕ್ಕೆ 1.5 ಲಕ್ಷ ಜೇನುಗೂಡುಗಳನ್ನ ಮಾರೋದ್ರಿಂದ ಆದಾಯ ಪಡಿತಿದ್ರಿ, ಜೊತೆಗೆ 3 ಎಕರೆದಲ್ಲಿ ವಿವಿಧ ಒಂದು ಕಲ್ಲಂಗಡಿ ಬೀಜೋತ್ಪಾದನೆ, ಹೀರೆಕಾಯಿ, ತುಪ್ಪರೆಕಾಯಿ, ಕುಂಬಳಕಾಯಿ, ಮೆಣಸಿನಕಾಯಿ ಹೀಗೆ ಬೀಜೋತ್ಪಾದನೆಯನ್ನ ಮಾಡಿ ವರ್ಷಕ್ಕೆ 3 ಎಕರೆಯಿಂದ 3 ಲಕ್ಷ ಆದಾಯವನ್ನ ಪಡಿತಾ ಇದ್ದೀರಿ. ನಿಮ್ಮ ಒಂದು ಫೋನ್ ಸಂಖ್ಯೆ ನಮ್ಮ ರೈತರಿಗೆ ಹೇಳ್ಬೋದಾ? ನಿಮ್ಮ ವಿಚಾರವನ್ನ ತಿಳ್ಕೊಳಕ್ಕೆ ರೈತರು ನಿಮ್ಗೆ ಫೋನ್ ಮಾಡಿ ಕರೆಯನ್ನ ಮಾಡಿ ಕೇಳ್ಕೊಳ್ಳಂತ ರೈತರಿಗೆ ನಿಮ್ಮ ಫೋನ್ ಸಂಖ್ಯೆನ ಹೇಳ್ಬೋದಾ? ನಾವು ನಿಮ್ಮ ಫೋನ್ ಸಂಖ್ಯೆನ ಹೇಳ್ತೀನಿ, ಪಂಪಾಪತಿ ಅವರು ಫೋನ್ ಸಂಖ್ಯೆ 9901824411. ಇನ್ನೊಮ್ಮೆ ಫೋನ್ ಸಂಖ್ಯೆ 9901824411. ಈ ಸಂಖ್ಯೆಗೆ ಕರೆಯನ್ನ ಮಾಡಿ ಪಂಪಾಪತಿ ಅವರ ಜೇನು ಗೂಡಿನ ಮಾರಾಟ, ಅವರ ಬೀಜೋತ್ಪಾದನೆ ಅನುಭವಗಳನ್ನ ಇತರ ರೈತರು ಅವರಿಗೆ ಕರೆಯನ್ನ ಮಾಡಿ ಕೇಳಬಹುದು. ಒಳ್ಳೇದು ಪಂಪಾಪತಿ ಅವರು ನಿಮ್ಮ ವಿಚಾರವನ್ನ ಹಂಚಿಕೊಂಡದಕ್ಕೆ. ನಮ್ಮ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೆ ನಾನು ನಮಸ್ಕಾರ ಸರ್. ಇದುವರೆಗೆ ಹನುಮನಹಟ್ಟಿ ಗ್ರಾಮದ ಪಂಪಾಪತಿಯವರ ಜೇನು ಕೃಷಿ ಮತ್ತು ತರಕಾರಿ ಬೇಸಾಯದ ಅನುಭವಗಳನ್ನು ಕೇಳಿದಿರಿ. फसल आए सुरक्षित हो जाए फसल बीमा से हर किसान आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं क्योंकि हमने लिया है प्रधानमंत्री फसल बीमा बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत ಸರ್ಕಾರ ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಈ ದಿನದ ಪೇಟೆ ದರಗಳು ಪ್ರತಿ ಕ್ವಿಂಟಾಲಿಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಹತ್ತಿ ಹೈಬ್ರಿಡ್ 7,065 ರೂಪಾಯಿಗಳಿಂದ 9,600 ರೂಪಾಯಿಗಳು ಹೆಸರುಕಾಳು 6,189 ರೂಪಾಯಿಗಳು ನೆಲಗಡಲೆ ಶೇಂಗಾ 3,105 ರೂಪಾಯಿಗಳಿಂದ 5,685 ರೂಪಾಯಿಗಳು ಈರುಳ್ಳಿ 310 ರೂಪಾಯಿಗಳಿಂದ 1,005 ರೂಪಾಯಿಗಳು ಸೂರ್ಯಕಾಂತಿ 3,300 ರೂಪಾಯಿಗಳಿಂದ 5,529 ರೂಪಾಯಿಗಳು

ವಿವಿಧ ಬೆಳೆಗಳಲ್ಲಿ ಕಂಡುಬರುವ ಕಾಯಿಕೊರಕ, ಕಾಂಡಕೊರಕ ಮತ್ತು ಎಲೆ ತಿನ್ನುವ ಕೀಟಗಳ ನಿರ್ವಹಣೆಗೆ ಜೈವಿಕ ಶಿಲೀಂಧ್ರ ಕೀಟನಾಶಕ ಬೆವೇರಿಯಾ ಬೆಸ್ಸಿಯಾನ ಸಿಂಪರಣೆ ಮಾಡಿ ಹತೋಟಿಯನ್ನು ಮಾಡಬಹುದು. 5-10 ಗ್ರಾಂ ಜೈವಿಕ ಶಿಲೀಂಧ್ರ ಕೀಟನಾಶಕ ಪುಡಿಯನ್ನು ಪ್ರತಿ ಲೀಟರ್ ನೀರಿನಲ್ಲಿ ಕರಗಿಸಿ ತಂಪಾದ ವೇಳೆಯಲ್ಲಿ ಬೆಳೆಗಳ ಮೇಲೆ ಸಿಂಪರಣೆ ಮಾಡಿ ಪರಿಣಾಮಕಾರಿ ಹತೋಟಿಯನ್ನು ಪಡೆಯಿರಿ. ಜೈವಿಕ ಶಿಲೀಂಧ್ರ ಕೀಟನಾಶಕಗಳ ಬಳಕೆಯು ಅತಿ ಕಡಿಮೆ ಖರ್ಚಿನಲ್ಲಿ ಅಧಿಕ ಲಾಭ ಪಡೆಯುವ ಪರಿಸರ ಸ್ನೇಹಿ ಕೀಟ ನಿರ್ವಹಣಾ ಪದ್ಧತಿಯಾಗಿದೆ. ಅಲ್ಲದೆ ಇವು ನಿಸರ್ಗದಲ್ಲಿ ಪುನರುತ್ಪತ್ತಿಯಾಗುವುದರಿಂದ ಪದೇ ಪದೇ ಇತರೆ ರಾಸಾಯನಿಕ ಕೀಟನಾಶಕಗಳಂತೆ ಸಿಂಪರಣೆ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಜೈವಿಕ ಶಿಲೀಂಧ್ರ ಕೀಟನಾಶಕ ಮತ್ತು ರೋಗನಾಶಕಗಳನ್ನು ಬಳಸಿ ಕೀಟ ಮತ್ತು ರೋಗ ನಿರ್ವಹಣೆ ಮಾಡಿ ರಾಸಾಯನಿಕ ಮುಕ್ತ ಕೃಷಿ ಉತ್ಪಾದನೆಯನ್ನು ಮಾಡಿ ಪರಿಸರ ರಕ್ಷಣೆಯನ್ನು ಮಾಡಿರಿ. ಇದು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಜೈವಿಕ ನಿಯಂತ್ರಣ ವಿಭಾಗದ ಪ್ರಕಟಣೆ. ರೈತ ಬಾಂಧವರೇ, ಕೃಷಿ ರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕುಷ್ಟಗಿ ತಾಲೂಕಿನ ಕುರುಬನಾಳ ಗ್ರಾಮದ ಶರಣಪ್ಪ ಹಾಗೂ ಸಂಗಡಿಗರಿಂದ ಜನಪದ ಗೀತೆಗಳನ್ನು ಕೇಳೋಣ. ಚುಕ್ಕಿ ಚಂದ್ರ ಜಾತ್ರೆ ಮಾಡೋ ರಾತ್ರಿ ಸಮಯ, ತಿಕ್ಕಿ ತಿಕ್ಕಿ ತೊಳೆಯಬೇಕೋ ನಿನ್ನ ಹೃದಯ, ತಿಕ್ಕಿ ತಿಕ್ಕಿ ತೊಳೆಯಬೇಕೋ ನಿನ್ನ ಹೃದಯ. ಚುಕ್ಕಿ ಚಂದ್ರ ಜಾತ್ರೆ ಮಾಡೋ ರಾತ್ರಿ ಸಮಯ, ತಿಕ್ಕಿ ತಿಕ್ಕಿ ತೊಳೆಯಬೇಕೋ ನಿನ್ನ ಹೃದಯ, ತಿಕ್ಕಿ ತಿಕ್ಕಿ ತೊಳೆಯಬೇಕೋ ನಿನ್ನ ಹೃದಯ. ಹಕ್ಕಿಯಾಗಿ ಚುಕ್ಕಿಯಾಗಿ ಉಕ್ಕುವ ಸಾಗರವಾಗಿ ಚಂದ್ರನಂಗ ಬೆಳಗಬೇಕು ಜಗದೊಳಗ, ಹಕ್ಕಿಯಾಗಿ ಚುಕ್ಕಿಯಾಗಿ ಉಕ್ಕುವ ಸಾಗರವಾಗಿ ಚಂದ್ರನಂಗ ಬೆಳಗಬೇಕು ಜಗದೊಳಗ. ಅಂದ ಚಂದ ಮುಖ್ಯವಲ್ಲ ಹಿಂದು ಮುಂದು ನೋಡೋ ಎಲ್ಲ, ರೀತಿ ನೀತಿ ಬೇಕು ನಿನ್ನ ಬಾಳಿನೊಳಗ, ರೀತಿ ನೀತಿ ಬೇಕು ನಿನ್ನ ಬಾಳಿನೊಳಗ. ಜಾತಿ ಜಾತಿ ಅಂತ ನೀನು ಕೋತಿ ಅಂಗ ಕುಣಿಯಬೇಡ, ಮಾತಿನಲ್ಲಿ ತೂಕ ಬದ್ದ ಶಕ್ತಿಯೂ ಬೇಕಾ. ಜಾತಿ ಜಾತಿ ಅಂತ ನೀನು ಕೋತಿ ಅಂಗ ಕುಣಿಯಬೇಡ, ಮಾತಿನಲ್ಲಿ ತೂಕ ಬದ್ದ ಶಕ್ತಿಯೂ ಬೇಕಾ. ಬೆಂಕಿ ಬೆಳಕು ಭೂಮಿಗಳು ನೀರುಗಳು ಎಲ್ಲ ಸೇರಿ ಜಾತಿ ಮಾಡಿದರೆ ನೀನು ಬಾಳೋದು ಎಂಗೋ, ಜಾತಿ ಮಾಡಿದರೆ ನೀನು ಬಾಳೋದು ಎಂಗೋ. ಚುಕ್ಕಿ ಚಂದ್ರ ಜಾತ್ರಿ ಮಾಡೋ ರಾತ್ರಿ ಸಮಯ, ತಿಕ್ಕಿ ತಿಕ್ಕಿ ತೊಳೆಯಬೇಕೋ ನಿನ್ನ ಹೃದಯ, ತಿಕ್ಕಿ ತಿಕ್ಕಿ ತೊಳೆಯಬೇಕೋ ನಿನ್ನ ಹೃದಯ. ಸತ್ತು ಸತ್ತು ಬದುಕಬೇಡ ಮುತ್ತಿನಂತ ಜೀವ ನೋಡ, ಹೊತ್ತು ನೋಡಿ ಉತ್ತಿ ಬಿತ್ತಿ ಬೆಳೆಯೂ ಬೇಕಾ. ಸತ್ತು ಸತ್ತು ಬದುಕಬೇಡ ಮುತ್ತಿನಂತ ಜೀವ ನೋಡ, ಹೊತ್ತು ನೋಡಿ ಉತ್ತಿ ಬಿತ್ತಿ ಬೆಳೆಯೂ ಬೇಕಾ. ರೊಕ್ಕ ಐತಿ ಅಂತ ನೀನು ಸೊಕ್ಕಿನಿಂದ ಮೆರೆಯಬೇಡು, ರೊಕ್ಕ ಐತಿ ಅಂತ ನೀನು ಸೊಕ್ಕಿನಿಂದ ಮೆರೆಯಬೇಡು. ಬಿಕ್ಕುವಾಗ ರೊಕ್ಕ ನೀರು ಹಾಕುವುದಿಲ್ಲ, ಬಿಕ್ಕುವಾಗ ರೊಕ್ಕ ನೀರು ಹಾಕುವುದಿಲ್ಲೋ. ಚುಕ್ಕಿ ಚಂದ್ರ ಜಾತ್ರಿ ಮಾಡೋ ರಾತ್ರಿ ಸಮಯ, ತಿಕ್ಕಿ ತಿಕ್ಕಿ ತೊಳೆಯಬೇಕೋ ನಿನ್ನ ಹೃದಯ, ತಿಕ್ಕಿ ತಿಕ್ಕಿ ತೊಳೆಯಬೇಕೋ ನಿನ್ನ ಹೃದಯ. ಕತ್ತಲಲ್ಲಿ ಬೆತ್ತಲಲ್ಲಿ ಮತ್ತಿನಲ್ಲಿ ಮಲ್ಗಬೇಡ, ಕತ್ತು ಕೊಯ್ಯೋ ಕುತ್ತು ಮಂಚು ಶೆರೆಯೊಳಗ. ಕತ್ತಲಲ್ಲಿ ಬೆತ್ತಲಲ್ಲಿ ಮತ್ತಿನಲ್ಲಿ ಮಲ್ಗಬೇಡ, ಕತ್ತು ಕೊಯ್ಯೋ ಕುತ್ತು ಮಂಚು ಶೆರೆಯೊಳಗ. ಮತ್ತೆ ಮತ್ತೆ ಹುಲ್ಲಿನಂಗ ಹುಟ್ಟುವುದಿಲ್ಲೋ ನಿನ್ನ ಜೀವ, ನಿತ್ಯ ಸತ್ಯ ಧ್ಯಾನ ಮಾಡು ಕಾಯಿ ಒಂಚಿವ, ನಿತ್ಯ ಸತ್ಯ ಧ್ಯಾನ ಮಾಡು ಕಾಯಿ ಒಂಚಿವ. ಚುಕ್ಕಿ ಚಂದ್ರ ಜಾತ್ರೆ ಮಾಡೋ ರಾತ್ರಿ ಸಮಯ, ತಿಕ್ಕಿ ತಿಕ್ಕಿ ತಿಕ್ಕಿ ತೊಳೆಯಬೇಕು ನಿನ್ನ ಹೃದಯ, ತಿಕ್ಕಿ ತಿಕ್ಕಿ ತೊಳೆಯಬೇಕು ನಿನ್ನ ಹೃದಯ. ಅಲ್ಲಿ ಇಲ್ಲಿ ದೇವರಿಲ್ಲ, ಹೇಳೋರು ಯಾರು ನೋಡೇ ಇಲ್ಲ, ನಿನ್ನ ನೀನು ತಿಳಿದ ಮೇಲೆ ನೀನೇ ದೇವರೋ. ಅಲ್ಲಿ ಇಲ್ಲಿ ದೇವರಿಲ್ಲ, ಹೇಳೋರು ಯಾರು ನೋಡೇ ಇಲ್ಲ, ನಿನ್ನ ನೀನು ತಿಳಿದ ಮೇಲೆ ನೀನೇ ದೇವರೋ. ಬದುಕುದೇನು ಕಷ್ಟ ಅಲ್ಲ, ಬಾಳುವುದೇನು ಸರಳವಲ್ಲ, ಎಲ್ಲರಲ್ಲೂ ಕೂಡಿ ಬಾಳು ತಿಳಿದಂಗ ಬೆಲ್ಲ, ಎಲ್ಲರಲ್ಲೂ ಕೂಡಿ ಬಾಳು ತಿಳಿದಂಗ ಬೆಲ್ಲ. ಸುಗ್ಗಿ ಚಂದ್ರ ಜಾತ್ರಿ ಮಾಡೋ ರಾತ್ರಿ ಸಮಯ, ತಿಕ್ಕಿ ತಿಕ್ಕಿ ತೊಳೆಯಬೇಕೋ ನಿನ್ನ ಹೃದಯ, ತಿಕ್ಕಿ ತಿಕ್ಕಿ ತೊಳೆಯಬೇಕೋ ನಿನ್ನ ಹೃದಯ, ತಿಕ್ಕಿ ತಿಕ್ಕಿ ತೊಳೆಯಬೇಕೋ ನಿನ್ನ ಹೃದಯ. ಸಂಗಾತಿ ಭಾರೆ ಸಾಧು ನಿಂಬೆಯ ಹಣ್ಣೇ, ಉಂಗೂರ ಬಾರೆ ಬೆರಳಿಗೆ, ಉಂಗೂರ ಬಾರೆ ಬೆರಳಿಗೆ, ತೋಟದ ಬೊಂಬಾಳೆ ಬಾರೆ ಕಳಸಾಕೆ, ಬೊಂಬಾಳೆ ಬಾರೆ ಕಳಸಾಕೆ. ಸಂಗಾತಿ ಬಾರೆ ಸಾಧು ನಿಂಬೆಯ ಹಣ್ಣೆ, ಸಂಗಾತಿ ಬಾರೆ ಸಾಧು ನಿಂಬೆಯ ಹಣ್ಣೆ, ಉಂಗೂರ ಬಾರೆ ಬೆರಳಿಗೆ, ಉಂಗೂರ ಬಾರೆ ಬೆರಳಿಗೆ. ಬಂಗಾರದಂತ ಬಳೆ ಚಂದ, ಬಂಗಾರದಂತ ಬಳೆ ಚಂದ, ನನ್ನ ಗೆಳತಿ ನೀ ಕರೆವಾದ ನೀಯೂ ಬಲು ಚಂದ, ನೀ ಕರೆವಾದ ನೀಯೂ ಬಲು ಚಂದ. ಸಂಗಾತಿ ಬಾರೆ ಸಾಧು ನಿಂಬೆಯ ಹಣ್ಣೆ, ಸಂಗಾತಿ ಬಾರೆ ಸಾಧು ನಿಂಬೆಯ ಹಣ್ಣೆ, ಉಂಗೂರ ಬಾರೆ ದಡದಲ್ಲಿ. ಆಚೆ ದಡದಲ್ಲಿ ಎಲ್ಲೊಬ್ಳು ಸುಂದರಿ, ಆಚೆ ದಡದಲ್ಲಿ ಎಲ್ಲೊಬ್ಳು ಸುಂದರಿ, ಮಾತಾಡನೆಂದ್ರೆ ಮನೆ ದೂರ, ಮಾತಾಡನೆಂದ್ರೆ ಮನೆ ದೂರ. ಸಂಗಾತಿ ಸಂಜೆಗೆ ಬಾರೇ ಉಂಗೋರ ಬಾರೆ ಬೆರಳಿಗೆ, ಉಂಗೋರ ಬಾರೆ ಬೆರಳಿಗೆ, ತೋಟದ ಹೊಂಬಾಳೆ ಬಾರೆ ಕಳಸಾಗೆ, ಹೊಂಬಾಳೆ ಬಾರೆ ಕಳಸಾಗೆ. ಸಂಸಾರವೆಂಬುದು ಸಂಸಾರವೆಂಬುದು ಸಾಗರ ಹೊಳೆದಂಗೆ, ಸಂಸಾರವೆಂಬುದು ಸಾಗರ ಹೊಳೆದಂಗೆ, ಈಸು ಬಲ್ಲವರಿಗೆ ಎದೆಯುತ್ತ, ಈಸು ಬಲ್ಲವರಿಗೆ ಎದೆಯುತ್ತ, ನನ್ನ ಗೆಳತಿ ದಾಟ ಬಲ್ಲವರಿಗೆ ಕೈಲಾಸ, ದಾಟ ಬಲ್ಲವರಿಗೆ ಕೈಲಾಸ. ಸಂಗಾತಿ ಬಾರೆ ಸಾಧು ನಿಂಬೆಯ ಹಣ್ಣೆ, ಸಂಗಾತಿ ಬಾರೆ ಸಾಧು ನಿಂಬೆಯ ಹಣ್ಣೆ, ಉಂಗೋರ ಬಾರೆ ಬೆರಳಿಗೆ, ಉಂಗೋರ ಬಾರೆ ಬೆರಳಿಗೆ, ತೋಟದ ಹೊಂಬಾಳೆ ಬಾರೆ ಕಳಸಾಗೆ, ಹೊಂಬಾಳೆ ಬಾರೆ ಕಳಸಾಗೆ, ಹೊಂಬಾಳೆ ಬಾರೆ ಕಳಸಾಗೆ. ಈಗ ಜನಾರ್ದನ ಹಾಗೂ ಕೆಎಸ್ ಸುರೇಖ ಅವರ ಸ್ವರಗಳಲ್ಲಿ ಒಂದು ಜನಪದ ಗೀತೆ. ಮ್ಯಾಗಲ್ ಚಲ್ಲೆ ಬಿದ್ರು ಕೇಳಿ ಮ್ಯಾಗಲ್ ಸೂರೆ ಬುರುಡೆಲ್ಲೋ